ಸಾಕಷ್ಟು. ಅದೇ ತರನಾಗಿ ತರಕಾರಿ ಬೆಳೆಯೂ ಕೂಡ ಹೆಚ್ಚಿನ ಆದ್ಯತೆ ನಮ್ಮ ರೈತರು ನೀಡ್ತಾ ಇದ್ದಾರೆ. ಈಗ ಮಹಾಲಿಂಗಪುರ ರೈತರು ಈಗಾಗಲೇ ಅವರು ಸಾಕಷ್ಟು ಆದ್ಯತೆ ನೀಡ್ತಾ ಇದ್ದಾರೆ. ಅವರು ಕೂಡ ಮುಧೋಳಲ್ಲಿ ತರಕಾರಿ ಬೆಳೆಯನ್ನ ತರ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸೊ ಹಂಗಾಗಿ ಹೆಚ್ಚಾನೆಚ್ಚು ಇಲ್ಲಿ ಈ ಭಾಗ ಮುಧೋಳ ಅಂತಂದ್ರೆ ಎಲ್ಲಾ ಮಿಶ್ರಿತ ಬೆಳೆ. ನಮ್ಮ ವಾಣಿಜ್ಯ ಬೆಳೆ ಅಂತಂದ್ರೆ ನಮ್ಮ ಕಬ್ಬಾಯ್ತು, ತರಕಾರಿ ಬೆಳೆ ಅಂತಂದ್ರೆ ನಾವು ಉಳ್ಳಾಗಡ್ಡಿ ಕೂಡ ಮುಧೋಳ ಭಾಗದಲ್ಲಿ ಹೆಚ್ಚಾನೆಚ್ಚು ನಾವು ಏನಂತಾರೆ ಕಬ್ಬಿನ ಜೊತೆ ಜೊತೆಯಲ್ಲಿ ತರಕಾರಿ ಬೆಳೆಗೆ ಕೂಡ ಹೆಚ್ಚಿನ ಆದ್ಯತೆ ನೀಡಲಾಗ್ತದೆ ಸರ್. ಅಂದ್ರೆ ಮುಧೋಳ ಪ್ರದೇಶದಲ್ಲಿ ಬೇರೆ ಬೇರೆ ಬೆಳೆಯನ್ನು ಬೆಳೆಸಲಾಗ್ತಾ ಇದೆ, ವಾಣಿಜ್ಯ ಬೆಳೆನೂ ಇದೆ ಇಲ್ಲಿ. ಅಂದ್ರೆ ಒಂದೇ ಬೆಳೆಯನ್ನು ನೆಚ್ಕೊಂಡಿದ್ರೆ ಕಷ್ಟ ಆಗುತ್ತೆ, ಪರ್ಯಾಯ ಬೆಳೆ ಕೂಡ ಬೇಕಾಗ್ತದೆ ಅಲ್ವಾ ರೈತರಿಗೆ ಜೀವನ ಮಾಡ್ಲಿಕ್ಕೆ? ಹೌದು ಸರ್, ಪರ್ಯಾಯ ಬೆಳೆ ಕೂಡ ಬೇಕೇ ಬೇಕು ಸರ್. ಒಂದು ಬೆಳೆ ಹಾನಿ ಆದ್ರೆ ಇನ್ನೊಂದು ಬೆಳೆ ಕೂಡ ನಮ್ಮ ರೈತರಿಗೆ ಬರಬೇಕು ಸರ್. ಒಂದೇ ಬೆಳೆಯ ಮುಖಾಂತರ ನಾವು ಆದಾಯ ತೆಗೆದುಕೊಳ್ಳೋದು ಆಗುದಿಲ್ಲ ಸರ್, ಸಾಧ್ಯವಿಲ್ಲ. ಆಗ ಅದೇ ತರನಾಗಿ ನಾವು ಮಿಶ್ರ ಬೆಳೆ ಅಂತಂದ್ರೆ ಒಂದು ಬೆಳೆ ಹಾನಿ ಆದ್ರೆ ಇನ್ನೊಂದು ಬೆಳೆ ಆದ್ರೂ ನಮ್ಮ ರೈತರು ಅದರ ಫಲಾನುಭವಿಗಳು ಆಗ್ತಾರಂತ ನಾವು ಇಲ್ಲಿ ಹೇಳ್ಬೋದು ಸರ್. ಅಂದ್ರೆ ಮಿಶ್ರ ಬೆಳೆ ಬೆಳೆಸಲಿಕ್ಕೆ ಇಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಅಂತ ಹೇಳ್ಬೋದು ಮುಧೋಳದಲ್ಲಿ? ಹೌದು ಸರ್, ಹೌದು ಸರ್, ಮುಧೋಳದಲ್ಲಿ ಒಳ್ಳೆ ವಾತಾವರಣ ಇದೆ. ಯಾಕಂತಂದ್ರೆ ಸರ್ ನಾವು ನೀರಾವರಿ ಪ್ರದೇಶದವರು ಸರ್. ಇಲ್ಲಿ ಮುಧೋಳ ಅಂತಂದ್ರೆ ನೀರಾವರಿ ಪ್ರದೇಶ ಜಾಸ್ತಿ ಸರ್. ಹಾಗಾಗಿ ನಾವು ಸತತವಾಗಿ ನಾವು ಇಲ್ಲಿ ನಾವು ಕಬ್ಬು ಬೆಳೆಗಾರರು ಆಗಿದ್ರಿಂದ ನಾವು ಬೇರೆ ಬೇರೆ ಬೆಳೆ ಕೂಡ ನಾವು ಬೆಳಿಬಹುದು ಸರ್. ಇಲ್ಲಿ ತರಕಾರಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ, ವಾಣಿಜ್ಯ ಬೆಳೆ, ನಂತರ ನಾವು ಅರಣ್ಯೀಕರಣ ಅಂತಂದ್ರೆ ಹೆಬ್ಬೇವು ಕೂಡ ಸಾಕಷ್ಟು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ ಸರ್. ಇಲ್ಲಿ ಇನ್ನು ನೀವು ಕೀಟ ಶಾಸ್ತ್ರದಲ್ಲಿ ವಿಜ್ಞಾನಿ, ನೀವು ಕೀಟಶಾಸ್ತ್ರದ ಈ ಕೀಟದ ಸಮೀಕ್ಷೆ ಯಾವ ತರ ನೀವು ಮಾಡ್ತೀರಿ, ಮತ್ತೆ ರೈತರಿಗೆ ಇದರಲ್ಲಿ ಯಾವ ರೀತಿಯ ಒಂದು ಸಲಹೆ ಸೂಚನೆಗಳನ್ನು ನೀವು ಕೊಡ್ತಾ ಇದ್ದೀರಿ ಕೀಟ ನಾಶದ ಬಗ್ಗೆ, ಕೀಟದ ಬಗ್ಗೆ? ಸರ್, ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಸರ್, ಕೀಟದ ಸಮೀಕ್ಷೆ ಬಂದಾಗ ಸರ್, ಈಗ ಮುಧೋಳ ಗ್ರಾಮದಲ್ಲಿ ಕೀಟದ ಸಮೀಕ್ಷೆ ಬಂತು ಅಂತಂದ್ರೆ ನಾವು ರೈತರ ಹೊಲಕ್ಕೆ ಭೇಟಿ ನೀಡುತ್ತೇವೆ ಸರ್. ಫಸ್ಟ್ ಕ್ಷೇತ್ರ ಭೇಟಿ ಅಂತ ನಾವು ಕರಿತೇವೆ. ಕ್ಷೇತ್ರ ಭೇಟಿಯಲ್ಲಿ ಏನ್ ಮಾಡ್ತೀವಿ ನಾವು, ವಿಜ್ಞಾನಿಗಳ ಒಂದು ತಂಡದ ಮುಖಾಂತರ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮುಖಾಂತರ ಅಥವಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಮುಧೋಳ ವತಿಯಿಂದ ನಾವು ಕ್ಷೇತ್ರ ಭೇಟಿಗೆ ಹೋಗ್ತೇವೆ ಸರ್. ಹೋದ ನಂತರ ಅಲ್ಲಿ ಬೆಳೆ ವೀಕ್ಷಣೆ ಮಾಡ್ತೇವೆ. ಬೆಳೆ ವೀಕ್ಷಣೆಯಲ್ಲಿ ನಾವು ಸಾಕಷ್ಟು ಕೀಟಗಳನ್ನ ನಾವು ಕಂಡು ಬರ್ತೇವೆ ಸರ್. ಕೆಲವೊಂದು ಕೀಟಗಳು ಕಂಡು ಬಂದ ನಂತರ ನಾವು ಅಲ್ಲೇ ನಮ್ಮ ರೈತರಿಗೆ ಅಲ್ಲೇ ಸಲಹೆ ನೀಡ್ತೇವೆ, ಅದರ ಮಾರ್ಗದರ್ಶನ ಅವರಿಗೆ ತಿಳುವಳಿಕೆ ನೀಡ್ತೇವೆ ಸರ್. ಅಲ್ಲಿ ನೀಡಿದ ನಂತರ ತಿಳುವಳಿಕೆ ಕೊಟ್ಟ ನಂತರ ಅಲ್ಲೇ ಅದರ ಹತೋಟಿ ಕ್ರಮಗಳು ಸಹಿತ ಅಲ್ಲೇ ರೈತರಿಗೆ ನೀಡುವಂತ ನಾವು ಕೆಲಸವನ್ನ ನಾವು ಮಾಡ್ತೇವೆ ಸರ್. ಅಲ್ಲಿ ಅಂದ್ರೆ ಈ ಕೀಟ ಬಾಧೆಯ ಒಂದು ಪ್ರದೇಶ ಇದ್ರೆ ಅದು ಹೇಗೆ ನಿಮ್ಗೆ ತಿಳಿಯಬಡ್ತದೆ? ನಿಮ್ಗೆ ರೈತರು ಬಂದು ಇಲ್ಲಿ ಸೂಚನೆ ಕೊಡ್ತಾರ, ಫೋನ್ ಮಾಡ್ತಾರ, ಹೇಗೆ ಇದು ನಡೀತದೆ ಸರ್? ಖುದ್ದಾಗಿ ರೈತರು ಇಲ್ಲಿ ಹೇಳ್ಬೇಕಂತಂದ್ರೆ ಖುದ್ದಾಗಿ ನಮ್ಮ ಕೃಷಿ ವಿಸ್ತರಣೆ ಶಿಕ್ಷಣ ಕೇಂದ್ರಕ್ಕೆ ಖುದ್ದಾಗಿ ಭೇಟಿನೂ ನೀಡ್ತಾರೆ ಸರ್. ಅಲ್ಲ ಅಂತಂದ್ರೆ ಸಾಕಷ್ಟು ನಾವು ನಂಬರ್ ಕೂಡ ಅವರಿಗೆ ನಾವು ಪ್ರೆಸ್ ಮುಖಾಂತರ, ರೇಡಿಯೋ ಮುಖಾಂತರ, ಯಾವುದೇ ಈಗ ಇನ್ನಿತರ ರೈತರು ಬಂದವರು ಮುಖಾಂತರ ನಂಬರ್ ಅನ್ನು ನಾವು ದೂರವಾಣಿ ಸಂಖ್ಯೆಯನ್ನು ಕೊಡಲಾಗ್ತದೆ ಸರ್. ಅವರು ಖುದ್ದಾಗಿ ಅವರು ಫೋನ್ ಅನ್ನು ಮುಖಾಂತರ ಮಾಡ್ತಾರೆ, ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿದ ನಂತರ ನಾವು ಅವರಿಗೆ ಫೋನ್ ಮುಖಾಂತರನೂ ಸಲಹೆ ನೀಡ್ತೇವೆ. ಅವರು ಕೂಡ ಕ್ಷೇತ್ರ ಭೇಟಿಗೆ ಬನ್ನಿ ಸರ್, ನಾವು ಈ ತರ ಕೀಟ ಬಾಧೆ ಬಂದಿದೆ ನಮ್ಮ ಹೊಲದಲ್ಲಿ, ಸೊ ಇದನ್ನು ಏನು ಅಂತ ನೀವು ನಮ್ಗೆ ಸಲಹೆ ನೀಡಿದ್ರೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತ ಅಂತ ಅವರು ಫೋನ್ ಮುಖಾಂತರ ನಮಗೆ ಕರೆಸ್ತಾರೆ ಸರ್. ಅಲ್ಲಿ ಈಗ ಫೋನ್ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ಬೇಕಾದ್ರೆ, ಫೋನ್ ಮುಖಾಂತರ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಆ ಫೋನ್ ಸಂಖ್ಯೆಯನ್ನು, ಆ ಫೋನ್ ನಂಬರ್ ಒಂದು ಕೊಟ್ಬಿಡ್ತೀರಾ ಈಗ? ಖಂಡಿತ ಸರ್, ನಾನು ಡಾಕ್ಟರ್ ಎಚ್ ಬಿರಾದರ್ ಅಂತ. ನನ್ನ ಫೋನ್ ದೂರವಾಣಿ ಸಂಖ್ಯೆ 7829891560. ಮತ್ತೊಮ್ಮೆ ಹೇಳ್ತೀರಾ ಡಾಕ್ಟರ್? ಎಸ್ ಸರ್, ಖಂಡಿತ ಸರ್, 7829891560. ಇದು ರೈತರು ಈ ಒಂದು ಫೋನ್ ನಂಬರ್ ಮಾಡಿ ನಿಮ್ಮನ್ನು ಸಂಪರ್ಕಿಸಬಹುದು ಡಾಕ್ಟರ್ ಬಿರಾದರ್ ಅವರೇ. ಮತ್ತೆ ಇದು ಅವರೊಂದು ಸಂಪರ್ಕ ಮಾಡಬೇಕಾದ್ರೆ ಒಂದು ಸಮಯ ಅಂತಂದಿರ್ತದಲ್ಲ, ಮತ್ತೆ ದಿನ ಅಂತ ಇರ್ತದಲ್ಲ, ಯಾವ ದಿನ ಅವರು ನಿಮ್ಮನ್ನು ಸಂಪರ್ಕ ಮಾಡಬೇಕು, ಯಾವ ದಿನ ಯಾವ ಸಮಯ, ಇದನ್ನೆಲ್ಲ ಹೇಳಿಬಿಡಿ. ಖಂಡಿತ ಸರ್, ಈಗ ರೈತರಿಗೆ ಅಂತಂದ್ರೆ ಅದೇ ಸಮಯ ಅಂತ ನಾವು ಹೇಳಕ್ ಆಗುವುದಿಲ್ಲ ಸರ್. ಯಾಕಂತಂದ್ರೆ ನಮ್ಮ ರೈತರು ಅಂತಂದ್ರೆ ನಮ್ಮೊಳಗೆ ಇರುವಂತ ನಮ್ಮ ಸ್ನೇಹಿತರು ಅಂತ ಹೇಳಬಹುದು ಸರ್. ರೈತರಿಗೆ ಆ ಆದ್ಯತೆಯನ್ನ ನಾವು ಕೊಟ್ಟಿದ್ದೇವೆ ಸರ್. ಅದಕ್ಕಾಗಿ ಅವರು ಯಾವುದೇ ಸಮಯದಲ್ಲಿ ಕೂಡ ಮಾಡಬಹುದು, ಆದ್ರೆ ರಾತ್ರಿ ವೇಳೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಸರ್. ಈಗ ನಾವು ಆಫೀಸ್ ಟೈಮಲ್ಲಿ ಯಾವುದೇ ಟೈಮಲ್ಲಿ ಮಾಡಿದ್ರು ಖಂಡಿತ ಅವರಿಗೆ ನಾವು ಪ್ರತಿಕ್ರಿಯೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಇಲ್ಲಿ ಹೇಳಬಹುದು ಸರ್. ಅಂದ್ರೆ ಕೃಷಿ ವಿಸ್ತರಣಾ ಕೇಂದ್ರ ಈ ಮುಧೋಳದಲ್ಲಿ ಇಲ್ಲಿ ಒಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ ಒಂದು 6 ಗಂಟೆವರೆಗೆ ಕರೆ ಮಾಡ್ಲಿಕ್ಕೆ ಸೂಕ್ತವಾ? ಸೂಕ್ತ ಸರ್, ಸೂಕ್ತ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಮ್ಮ ರೈತ ಬಾಂಧವರು ದೂರವಾಣಿ ಮುಖಾಂತರ ನಮ್ಮ ಹತ್ರ ಸಂಪರ್ಕದಲ್ಲಿ ಇರಬಹುದು ಸರ್. ಅಂದ್ರೆ ಕೆಲವು ಸಲಹೆ ಸೂಚನೆ ಈ ರೈತರು ಕೇಳಿದನ್ನು ನೀವು ಫೋನ್ ಮುಖಾಂತರ ಆಗ್ಲೇ ನೀವು ತಿಳಿಸ್ತೀರಿ, ಇನ್ ಕೆಲವೊಂದಕ್ಕೆ ನೀವು ಕ್ಷೇತ್ರ ಭೇಟಿ ಕೊಡ್ತೀರಿ. ರೈತರ ಅಡ್ರೆಸ್ ಎಲ್ಲ ತಗೊಂಡು ವಿಳಾಸವನ್ನು ತಗೊಂಡು ನೀವು ಅಲ್ಲೇ ಹೋಗಿ ಕೀಟ ಬಾಧೆಯ ಗಿಡಗಳನ್ನೆಲ್ಲ ನೋಡಿ ನೀವು ಅಲ್ಲೇ ಸಲಹೆ ಸೂಚನೆ ಕೊಡ್ತೀರಿ ಅಲ್ವಾ ಡಾಕ್ಟರ್ ಬಿರಾದರ್ ಅವರೇ? ಖಂಡಿತ ಸರ್, ಖಂಡಿತ. ಯಾಕಂತಂದ್ರೆ ನಾವು ರೈತರು ನಮಗೆ ದೂರವಾಣಿ ಸಂಖ್ಯೆ ಸಾಕಷ್ಟು ರೈತರು ದೂರವಾಣಿ ಮುಖಾಂತರ ತಮ್ಮ ಕಷ್ಟಗಳನ್ನ ಹೇಳ್ಕೊತಾರೆ ಸರ್. ಕೀಟದ ಬಾಧೆ ಆಯ್ತು, ಯಾವುದೇ ಸಮಸ್ಯೆ ಬಂದ್ರು, ಕೀಟ ಒಂದೇ ಅಂತಲ್ಲ ಸರ್, ರೋಗ ಕೂಡ ಬರಬಹುದು, ಸಸ್ಯ ಯಾವ ತರ ಏನು ಬೆಳೆ ಪರಿವರ್ತನೆ ಕೂಡ ಬರಬಹುದು, ಯಾವ ತರ ಪರಿವರ್ತನೆ ಮಾಡಬೇಕು, ಕಬ್ಬು ಒಂದೇ ಅಲ್ಲ, ಕಬ್ಬಿನ ಜೊತೆ ಜೊತೆಯಲ್ಲಿ ಯಾವ ಬೆಳೆಗಳನ್ನ ನಾವು ಹಾಕ್ಬೇಕಂತ ಮಾರ್ಗದರ್ಶನ ಕೇಳ್ತಾರೆ ಸರ್ ದೂರವಾಣಿ ಮುಖಾಂತರ. ಅವರಿಗೆ ನಾವು ದೂರವಾಣಿ ಮುಖಾಂತರ ಸಲಹೆಯನ್ನ ನೀಡ್ತೇವೆ ಸರ್. ಅವರಿಗೆ ಏನಾದರೂ ಸಲಹೆ ಸರ್ ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡ್ರಿ ಅಂತಂದ್ರೆ ಖಂಡಿತವಾಗಿ ನಾವು ನಮ್ಮ ತಂಡ ಕರೆದುಕೊಂಡು ನಾವು ಅವ್ರ ಕ್ಷೇತ್ರ ಭೇಟಿ ನಾವು ಮಾಡ್ತೀವಂತ ಹೇಳ್ಬೋದು ಸರ್. ಇಲ್ಲಿ ಈಗ ರೈತರು ಮುಧೋಳ ಪೇಟೆಗೆ ಭೇಟಿ ನೀಡಿದ ಸಂದರ್ಭ ಅವರು ಯಾವ ಕಡೆ ಬರಬೇಕಾಗುತ್ತೆ? ನಿಮ್ಮ ಈ ಕೃಷಿ ವಿಸ್ತರಣಾ ಕಚೇರಿ ಇದೆಯಲ್ಲ, ಇದು ಎಲ್ಲಿದೆ ಅಂತ ಸ್ವಲ್ಪ ಹೇಳಿಬಿಡಿ, ವಿಳಾಸ ಅದೊಂದು ಸ್ಥಳವನ್ನು ಹೇಳಿ. ಖಂಡಿತ ಸರ್, ನಾವು ಇಲ್ಲಿ ಮುಧೋಳದಲ್ಲಿ ನಾವು ನೋಡಬಹುದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಂತ ಒಂದು ಸರ್ಕಲ್ ಸಿಗುತ್ತೆ ಸರ್ ತಮ್ಗೆ, ಮಾಲಿಂಗ್ಪುರ್ ರೋಡ್ ಅನ್ಬಹುದು. ಮಾಲಿಂಗ್ಪುರ್ ರೋಡ್ ಅಲ್ಲಿ ಬಲಗಡೆ ಒಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ದಿಂದ 1 ಕಿಲೋಮೀಟರ್ ಬಂದ್ರೆ ಬಲಗಡೆ ಕೃಷಿ ಸಂಶೋಧನೆ ಕೇಂದ್ರ ಅಂತ ನಿಮಗೆ ಬೋರ್ಡ್ ಕಾಣುತ್ತೆ ಸರ್ ಒಂದು, ಅದರಲ್ಲೇ ನಾವು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಂತ ಒಂದು ಆಫೀಸ್ ಕೂಡ ಇದೆ. ರೈತರು ಯಾವುದೇ ವೇಳೆಯಲ್ಲಿ 9:00 AM to 6:00 PM ಅವರು ರೈತರು ವಿಸಿಟ್ ಮಾಡಬಹುದು ಸರ್. ಇಲ್ಲಿ ಈಗ ನಾವು ವಿಜಯಪುರದ ಆಕಾಶವಾಣಿ ಕೇಂದ್ರದಿಂದ ನಾವು ಬಂದಿದ್ದೇವೆ ನಿಮ್ಮಲ್ಲಿ, ನಮ್ಗೆ ಅಷ್ಟು ಕಷ್ಟ ಆಗ್ಲಿಲ್ಲ, ನೀವು ಡೈರೆಕ್ಷನ್ ಕೊಟ್ಟಿದ್ದೀರಿ. ಆ ರೀತಿ ನಾವು ಜಮಖಂಡಿ ದಾಟಿಕೊಂಡು ಮುಧೋಳಕ್ಕೆ ಬಂದಿದ್ದೆವು. ಸಂಗೊಳ್ಳಿ ರಾಯಣ್ಣನ ಏನು ಸ್ಟ್ಯಾಚ್ಯೂ ಇದೆ ಇಲ್ಲಿ, ಅಲ್ಲಿ ದಾಟಿಕೊಂಡು ಆ ಸರ್ಕಲ್ ದಾಟಿಕೊಂಡು ನಾವು ಬಂದಿದ್ದೇವೆ. ಸುಲಭವಾಗಿ ನಿಮ್ಮ ಕಡೆ ಬರೋದಕ್ಕೆ ನಮ್ಗೆ ಆಗಿದೆ ನಿಮ್ಮ ಡೈರೆಕ್ಷನ್ ಪ್ರಕಾರ. ರೈತರು ಕೂಡ ಮುಧೋಳದಲ್ಲಿರುವಂಥ ರೈತರು ಖಂಡಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಬಂದು ನಿಮ್ಮನ್ನು ಭೇಟಿಯಾಗಿ ಸಲಹೆ ಸೂಚನೆ ಪಡೆಯಬಹುದು. ಕೀಟದ ಬಗ್ಗೆ ಇದ್ರೆ ಅಥವಾ ಬೇರೆ ಯಾವುದೋ ವಿಷಯ ಬಗ್ಗೆ ಕೂಡ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅವರು ಬರಬಹುದು ಇಲ್ಲಿ. ಮತ್ತೆ ಡಾಕ್ಟರ್ ಬಿರಾದರ್ರೇ, ಈ ಕಬ್ಬಿನಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವ್ಯಾವು? ಯಾಕಂದ್ರೆ ನೀವು ಹೇಳಿದ್ರೆ ಈ ಮುಧೋಳ ತಾಲೂಕಿನಲ್ಲಿ ಕಬ್ಬಿನ ಬೆಳೆನೇ ಜಾಸ್ತಿ ಇದೆ ಅಂತ ಹೇಳಿದ್ರಿ ನೀವು, ಇದಕ್ಕೆ ಯಾವುದೆಲ್ಲ ಕೀಟಗಳು ಇದಕ್ಕೆ ಬಾಧೆ ಆಗ್ತದೆ, ಯಾವ್ದೆಲ್ಲ ಕೀಟಗಳಿಂದ ಈ ಕಬ್ಬಿನ ಬೆಳೆ ತೊಂದರೆಗೆ ಬರುತ್ತಂತ ಹೇಳಿ ಸರ್? ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಸರ್, ಕಬ್ಬು ಒಂದು ವಾಣಿಜ್ಯ ಬೆಳೆ ಸರ್. ಇದು ನೀರು ಬಸಿದು ಹೋಗುವಂತ ಕಪ್ಪು ಮಧ್ಯಮ ಮಿಶ್ರಿತ ಮಣ್ಣಿದ್ರೆ ಚಲೋ ಅಂತ ನಾವು ಹೇಳ್ಬೋದು ಸರ್. ಈ ಕಬ್ಬಿನ ಬೆಳೆಗೆ ಸಾಮಾನ್ಯವಾಗಿ ನಾವು ಕೀಟಗಳು ಅಂತ ಕರೆದ್ರೆ ಸಾಮಾನ್ಯವಾಗಿ ಈಗ ಪತಂಗ ಜಾತಿಗೆ ಸೇರಿರುವಂತ ಕೀಟಗಳು ಮೊದಲನೇದಾಗಿ ಕಾಣಿಸಿಕೊಳ್ತಾವ ಸರ್. ಅಂತಂದ್ರೆ ನಿಮ್ಗೆ ಸುಲಭವಾಗಿ ನಮ್ಮ ರೈತರಿಗೆ ಸುಲಭವಾಗಿ ಹೇಳ್ಬೇಕಂತಂದ್ರೆ ಸರ್, 3 ತಿಂಗಳ ಒಳಗಾಗಿ ಬರುವಂತ ಕೀಟ ಅಂದ್ರೆ ಸಸಿ ಸುಳಿ ಕೊರೆಯುವ ಕೀಟ ಅಂತ, 3 ತಿಂಗಳ ಒಳಗಾಗಿ ಬರುವಂತ ಕೀಟ ಸರ್. ಯಾವುದು? ಸಸಿ ಸುಳಿ ಕೊರೆಯುವ ಕೀಟ ಅಂತ. ಸೊ ನಂತರ ಇದ್ರ ಸಸಿ ಸುಳಿ ಕೊರೆಯುವ ಕೀಟ 3 ತಿಂಗಳ ಒಳಗಾಗಿ ಬರುವಂತ ಕೀಟ. ನಂತರ 3 ತಿಂಗಳ ನಂತರ ಬರುವಂತ ಕೀಟ ಅಂತಂದ್ರೆ ಗಣಿಕೆ ಕೊರೆಯುವ ಕೀಟ ಅಂತ, 3 ತಿಂಗಳ ನಂತರ ಬರುವಂತ ಕೀಟ ಸರ್. 3 ತಿಂಗಳಿಂದ 6 ತಿಂಗಳವರೆಗೆ ಬರುವಂತ ಕೀಟ ಅಂದ್ರೆ ಗಣಿಕೆ ಕೊರೆಯುವ ಕೀಟ. 6 ತಿಂಗಳ ನಂತರ ಬರುವಂತ ಕೀಟ ಅಂತಂದ್ರೆ ತುದಿ ಗಣಿಕೆ ಕೊರೆಯುವ ಕೀಟ ಅಂತಂದ್ರೆ ತುದಿಗಷ್ಟೇ ಸೀಮಿತವಾಗಿರುವಂತ ಕೀಟ ಅಂತಂದ್ರೆ ತುದಿ ಗಣಿಕೆ ಕೊರೆಯುವ ಕೀಟ ಅಂತ ನಾವು ಸಾಮಾನ್ಯವಾಗಿ ಹೇಳ್ಬೋದು ಸರ್. ಇದು ಪತಂಗ ಜಾತಿಗೆ ಸೇರುವಂತ 3 ಕೀಟಗಳು ಸರ್. ತದನಂತರ ನಾವು ಸಾಮಾನ್ಯವಾಗಿ ರಸ ಇರುವ ಕೀಟಗಳು ಸಹಿತ ನಮ್ಮಲ್ಲಿ ಜಾಸ್ತಿ ಕಂಡು ಬರ್ತಾವ ಸರ್. ರಸ ಇರುವ ಕೀಟ ಅಂತಂದ್ರೆ ನಾವು ಈಗ ಬಿಳಿ ಉಣ್ಣೆ ಅಂತ ಕರಿಬಹುದು ಸರ್. ಕಬ್ಬಿನಲ್ಲಿ ಸಾಕಷ್ಟು ರೈತರು ಬಿಳಿ ಉಣ್ಣೆಯ ಬಾಧೆಯಿಂದ ಸಾಕಷ್ಟು ಹಾನಿಯನ್ನ ಕಾಣ್ತಾ ಇದ್ದಾರೆ ಸರ್. ಸೊ ಬಿಳಿ ಉಣ್ಣೆ ಒಂದು, ಇದು ಒಂದು ರಸ ಇರುವ ಜಾತಿಗೆ ಸೇರಿರುವಂತ ಒಂದು ಕೀಟ. ತದನಂತರ ಅಂತಂದ್ರೆ ಸಾಕಷ್ಟು ಹೆಚ್ಚು ನಮಗೆ ಏನಂತಾರಲ್ಲ ಕಬ್ಬು ಹಾನಿಯನ್ನು ಮಾಡುವಂತ ಕೀಟ ಅಂತಾರೆ ಗೊನ್ನೆ ಹುಳು ಸರ್. ಇಲ್ಲಿ ಗೊನ್ನೆ ಹುಳು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಬೆಳಗಲ್ಲಿ ಆಯ್ತು, ಮುಧೋಳ ಭಾಗದಲ್ಲಿ, ಜಮಖಂಡಿ ತಾಲೂಕಲ್ಲಿ ಸಾಕಷ್ಟು ಕಡೆ ಗೊನ್ನೆ ಹುಳುವಿನ ಬಾಧೆ ನಾವು ಕಂಡಿದ್ದೇವೆ ಸರ್ ಆಲ್ರೆಡಿ. ಸೊ ಹಾಗಾಗಿ ಗೊನ್ನೆ ಹುಳುವಿನ ಬಗ್ಗೆ ಸಾಕಷ್ಟು ರೈತರು ಕೂಡ ತಮ್ಮ ಅಳವ ಅನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಸರ್. ಯಾಕಂತಂದ್ರೆ ಗೊನ್ನೆ ಹುಳು ಬಾಧೆ ಬಂದ ನಂತರ ನಾವು ಕಬ್ಬನ್ನ ಕಟಾವಿನವರೆಗೂ ಕಬ್ಬನ್ನು ಏನ್ ಚೆನ್ನಾಗಿ ಬೆಳೆಸಿರ್ತೇವೆ ಸರ್. ಆವಾಗ ಏನಾದ್ರೂ ಗೊನ್ನೆ ಹುಳು ಬಂತು ಅಂತಂದ್ರೆ ಅದನ್ನು ಬೇರನ್ನೇ ಕಟ್ ಮಾಡಿಬಿಡುತ್ತೆ, ಬೇರನ್ನೇ ತಿಂದು ಹಾಕ್ಬಿಡುತ್ತೆ. ಆಗ ಕಟಾವಿನ ಟೈಮಲ್ಲಿ ರೈತರು ಏನು ಖುಷಿಯಾಗಿರ್ತಾರೆ, ಕಟಾವಿನ ಟೈಮಿಗೆ ಇರುತ್ತೆ ರೈತರು ನಾವು ಫ್ಯಾಕ್ಟರಿಗೆ ಕಳಿಸಿದೆವು ಅಂತಂದ್ರೆ ಇಂತಿಷ್ಟೆಲ್ಲ ದುಡ್ಡನ್ನು ಪಡ್ಕೋಬಹುದು ಅನ್ನೋ ಸಮಯದಲ್ಲಿ ಅದು ಹಾಳು ಮಾಡಿಬಿಡುತ್ತೆ ಗೊನ್ನೆ ಹುಳು. ಆ ಟೈಮಲ್ಲಿ ಏನಾದರೂ ಹಾಳು ಮಾಡುತ್ತಂದ್ರೆ ರೈತರು ಸಾಕಷ್ಟು ಹಾನಿಯನ್ನ ನಾವು ರೈತರಲ್ಲಿ ಕಾಣಬಹುದು ಅಂತ ಇಲ್ಲಿ ಹೇಳ್ಬೋದು ಸರ್. ಅಂದ್ರೆ ಕಬ್ಬಿಗೆ ಸುಮಾರು 5-6 ಬಗೆಯ ಕೀಟ ಬಾಧೆ ಇದೆ ಬರುತ್ತೆ ಅಲ್ವಾ. ಮತ್ತೆ ಇದು ಗೊಣ್ಣೆ ಹುಳು ಅಂತ ಹೇಳಿದ್ರೆ ನೀವು, ಇದಕ್ಕೆ ಸಾವಯವ ರೀತಿಯಲ್ಲಿ ಹತೋಟಿ ಮಾಡೋದು ಸಾಧ್ಯ ಇದೆಯಾ ಈ ಹುಳು ಬಾಧೆಯನ್ನು? ಖಂಡಿತ ಸರ್. ಈಗ ಗೊನ್ನೆ ಹುಳು ಅಂತಂದ್ರೆ ಸಾವಯವ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದು ಸರ್, ಸಾವಯವ ರೀತಿಯಲ್ಲಿ ಹತೋಟಿಯನ್ನು ತೆಗೆದುಕೊಳ್ಳಬಹುದು. ಅದಕ್ಕಾಗಿ ಈಗ ಗೊನ್ನೆ ಹುಳು ಅಂತಂದ್ರೆ ನಮ್ಮ ರೈತರು ಗೊನ್ನೆ ಹುಳು ಅಂತಂದ್ರೆ ಹೆಂಗಿರುತ್ತೆ ಏನಿರುತ್ತೆ ಅದು ಏನು ಅಂತ ಅರ್ಥಕೊಳ್ಬೇಕು ಸರ್. ಫಸ್ಟ್ ಮೊದಲನೇದಾಗಿ ಗೊನ್ನೆ ಹುಳು ಅಂತಂದ್ರೆ ಏನು, ಅದರ ಜೀವನ ಚರಿತ್ರೆ ಯಾವ ತರ ಇರುತ್ತೆ, ಅದನ್ನ ಹತೋಟಿ ಕ್ರಮಗಳನ್ನ ಯಾವ ತರ ತೆಗೆದುಕೊಳ್ಳಬಹುದು ಅಂತ ನಾವು ರೈತರಲ್ಲಿ ಮನವರಿಕೆ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ಬೇಕು ಸರ್. ಜೀವನ ಚರಿತ್ರೆ ಇದು ಒಂದು ದುಂಬಿಯ ಜಾತಿಗೆ ಸೇರುವಂತ ಒಂದು ಕೀಟ ಸರ್, ಯಾವುದು ಗೊನ್ನೆ ಹುಳು. ಸೊ ಇದು ಏನು ಸರಿಸುಮಾರು ಏನ್ ಮಾಡುತ್ತೆ ಅಂತಂದ್ರೆ, ದುಂಬಿ ಅಂತಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಮುಂಗಾರಿನ ಮಳೆ ಅಂತ ಹೇಳ್ಬೋದು, ಅವಾಗ ಮಣ್ಣಿನಿಂದ ಹೊರಗಡೆ ಬರುತ್ತೆ ಸರ್. ಮೊದಲೇ ತೇವಾಂಶ ಯಾವಾಗ ಹೆಚ್ಚಿರುತ್ತಲ್ಲ ನಮ್ಮ ಮಣ್ಣಲ್ಲಿ, ಅವಾಗ ಮಣ್ಣಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ನಂತರ ಆಸರೆ ಸಸ್ಯ ಅಂತ ನಾವು ಕರಿಬಹುದು, ಯಾವುದು ಬೇವಿನ ಗಿಡ ಆಗ್ಬೋದು, ಜಾಜಿ ಗಿಡ ಆಗ್ಬೋದು, ನೇರಳೆ ಗಿಡ ಆಗ್ಬೋದು, ಯಾವುದೇ ಗಿಡದ ಎಲೆಗಳು ತಿಂದು ಬದುಕುವಂತ ಒಂದು ದುಂಬಿ, ಇದೊಂದು ಗೊನ್ನೆ ಹುಳುವಿನ ತಾಯಿ ಹುಳ ದುಂಬಿ. ಇದು ಬೇವಿನ ಗಿಡದಲ್ಲಿ ಕುಳಿತುಕೊಂಡು ಬೇವಿನ ಎಲೆನ ತಿಂದು ಬೆಳೀತೈತಿ. ಬೆಳೆದ ನಂತರ ಅಲ್ಲಿ ಗಂಡು ಮತ್ತು ಹೆಣ್ಣು ದುಂಬಿಗಳು ಒಂದಕ್ಕೊಂದು ಸಂಯೋಗ ಹೊಂದ್ಕೊಳ್ತಾವ. ಹೊಂದ್ಕೊಂಡ ನಂತರ ಈಗ ರಾತ್ರಿ ಸರಿಸುಮಾರು 7 ಮೊದಲೇ ಮುಂಗಾರಿನ ಮಳೆ ಬಿದ್ದಿರುತ್ತದೆ, ಬಿದ್ದಿದ ನಂತರ ಸರಿಸುಮಾರು 7:30 to 8:30 ಅನ್ಕೊಳ್ಳೋಣ ಸರ್, 8:30 ನಂತರ ಮಣ್ಣಿಂದ ಹೊರಗಡೆ ಬರುತ್ತೆ ಆಸರೆ ಸಸ್ಯ ಬೇವು ಆಗಿರ್ಬೋದು, ಬೇವನ್ನ ತಿಂದು ಅಲ್ಲೇ ಗಂಡು ಮತ್ತು ಹೆಣ್ಣು ದುಂಬಿಗಳು ಸಂಯೋಗ ಹೊಂದ್ಕೋತಾವ. ಹೊಂದ್ಕೊಂಡ ನಂತರ ಬೆಳಗಾಗೋಷ್ಟರೊಳಗಾಗಿ 6 ಗಂಟೆ ಮುಂಚೆ ಮಣ್ಣಲ್ಲಿ 6 ಇಂಚು ಒಳಗಡೆ ಹೋಗುತ್ತೆ. 6 ಇಂಚು ಮಣ್ಣಲ್ಲಿ ಹೋಗಿ ಸರಿಸುಮಾರು ಒಂದು ಹೆಣ್ಣು ದುಂಬಿ ಸರಿಸುಮಾರು 50-100 ತತ್ತಿಗಳನ್ನು ಹಾಕುವಷ್ಟು ಸಾಮರ್ಥ್ಯವನ್ನು ಹೊಂದ್ಕೊಂಡಿರ್ತದೆ. 50-100 ತತ್ತಿಗಳನ್ನು ಇಡುವಷ್ಟು ಸಾಮರ್ಥ್ಯ ಒಂದು ಹೆಣ್ಣು ದುಂಬಿ ಸಾಮರ್ಥ್ಯ ಹೊಂದ್ಕೊಂಡಿರುತ್ತೆ. ಆ ಏನ್ ತತ್ತಿ ಇಟ್ಟಿರ್ತಿತ್ತಲ್ಲ ಸರ್, 50-100 ತತ್ತಿಗಳು ಸರಿಸುಮಾರು 15-20 ದಿನ ಹಿತಕರ ತೇವಾಂಶ ಹಿತಕರ ವಾತಾವರಣ ಇದ್ದಾಗ ಅವು ಮರಿಗಳು ಹೊರಗಡೆ ಬಂದ್ಬಿಡ್ತಾವ. ಒಂದೇ ಹಂತದ ಮರಿಗಳು ಹೊರಗಡೆ ಬಂದ ನಂತರ ಅವು ಏನ್ ಮಾಡ್ತಾವ ಸರ್, ನಮ್ ಕಬ್ಬು ತಿನ್ನುವುದಿಲ್ಲ. ಅವಾಗ ಒಂದೇ ಹಂತದ ಮರಿಗಳು ಸಾವಯವ ಪದಾರ್ಥ ಕಸ ಕಡ್ಡಿ ಏನ್ ಕರಿತಾವಲ್ಲ, ಕಸ ಕಡ್ಡಿಯನ್ನ ತಿಂದು ಬದುಕುವಂತ ಒಂದು ಜೀವಿ ಒಂದೇ ಹಂತದ ಗೊನ್ನೆ ಹುಳುವಿನ ಮರಿ. ಎರಡನೇ ಹಂತ ಮೂರನೇ ಹಂತದ ಏನ ಇದೆಯಲ್ಲ ಸರ್, ಇವು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಕಬ್ಬಿನ ಬೇರಿಗೆ ಹಾಳು ಮಾಡುತ್ತೆ. ಎರಡನೇ ಹಂತ ಮತ್ತು ಮೂರನೇ ಹಂತ ಸತತವಾಗಿ 3-4 ತಿಂಗಳ ಕಾಲ ಇದು ನಮ್ಮ ಕಬ್ಬಿಗೆ ಜಾಸ್ತಿ ಹಾನಿ ಮಾಡುತ್ತೆ, ಎರಡನೇ ಹಂತ ಮತ್ತು ಮೂರನೇ ಹಂತ. ಮತ್ತೆ ನಂತರ ಇವು ಮರಿ ಹಂತ ಮುಗಿತು ಅಂತಂದ್ರೆ ಕೋಶಾವಸ್ಥೆಗೆ ಬರುತ್ತೆ. ಕೋಶಾವಸ್ಥೆ 15 ದಿನ ನಂತರ ಕೋಶಾವಸ್ಥೆ ಮುಗಿಸ್ಕೊಂಡ ನಂತರ ದುಂಬಿಯ ನಾನು ಹೇಳಿದ್ನಲ್ಲ ಆಗಲೇ ದುಂಬಿಯಾಗಿ ಹೊರಗಡೆ ಮಣ್ಣಲ್ಲಿ ಅಲ್ಲೇ ಕುಂತ್ಕೊಂಡಿರ್ತೈತಿ. ಮೊದಲನೇ ಮುಂಗಾರಿನ ಮಳೆ ಬಂತು ಅಂತಂದ್ರೆ ತಕ್ಷಣ ಹೊರಗಡೆ ಬಂದು ನಮ್ಮ ಬೇವಿನ ಗಿಡದಲ್ಲಿ ಕುಂತ ಅದಕ್ಕಾಗಿ ಇದಕ್ಕೆ ಜೀವನ ಚಕ್ರ ಅಂತಂದ್ರೆ ವರ್ಷಕ್ಕೆ ಒಂದೇ ಒಂದು ಜೀವನ ಚಕ್ರ. ಇದಕ್ಕೆ ಬೇರೆ ಹುಳ ಅಂತಂದ್ರೆ ಯಾವ್ದಾದ್ರು ಇವು ಪತಂಗ ಜಾತಿಗೆ ಸೇರುವಂತ ಹುಳ ವರ್ಷಕ್ಕೆ 3-4 ಜೀವನ ಚಕ್ರ ಇರುತ್ತೆ ಸರ್ ಇದಕ್ಕೆ. ಬಟ್ ವರ್ಷಕ್ಕೆ ಒಂದೇ ಜೀವನ ಚಕ್ರ, ವರ್ಷಕ್ಕೆ ಒಂದೇ ಒಂದು ಜೀವನ ಚಕ್ರ ಇರುತ್ತೆ. ಹಾಗಾಗಿ ನಾವು ಗೊನ್ನೆ ಹುಳುವಿನ ಹತೋಟಿಗಾಗಿ ಫಸ್ಟ್ ನಾವು ಮೊದಲನೇದಾಗಿ ಅದರ ಜೀವನ ಚಕ್ರ ಅರಿತುಕೊಳ್ಳುವುದು ವೆರಿ ಇಂಪಾರ್ಟೆಂಟ್ ಸರ್. ಅಂತಂದ್ರೆ ಪ್ರಾಮುಖ್ಯತೆ ನಾವು ಅದರ ಜೀವನ ಚಕ್ರ ಕೊಡ್ಬೇಕು, ಅದು ಯಾವ ಟೈಮಲ್ಲಿ ಬರುತ್ತೆ ಅದನ್ನ ನಾವು ಯಾವ ಟೈಮಿಗೆ ಹತೋಟಿ ತೆಗೆದುಕೊಳ್ಬೇಕು ಅಂತ. ಹಾಗಾದ್ರೆ ಸಾವಯವ ರೀತಿಯಲ್ಲಿ ಕೂಡ ಇದನ್ನು ಹತೋಟಿಗೆ ತರಬಹುದಾ ಹೇಗೆ ಹೇಳಿ? ಹೌದು ಸರ್, ಖಂಡಿತ ಸರ್, ಸಾವಯವ ರೀತಿಯಲ್ಲಿ ನಾವು ಹತೋಟಿಯನ್ನ ಕಾಣಬಹುದು ಸರ್. ಅದಕ್ಕಾಗಿ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಕೂಡ ನಾವು ಮೆಟರೈಜಿಯಂ ಪುಡಿ ಅಂತ ನಾವು ಕರಿತೇವೆ. ಅದಕ್ಕೆ ಮೆಟರೈಜಿಯಂ ಪುಡಿ ಅದು ಒಂದು ನಾವು ಕೀಟ ಶಿಲೀಂಧ್ರನಾಶಕ ಅಂತ ಕರಿತೇವೆ. ಕೀಟಗಳನ್ನ ಶಿಲೀಂಧ್ರದ ಮುಖಾಂತರ ಅಂತಂದ್ರೆ ನಾವು ಜೀವಾಣುಗಳ ಮುಖಾಂತರ ಕೀಟಗಳನ್ನ ನಾಶಪಡಿಸುವಂತ ಅದೊಂದು ಮೆಟರೈಜಿಯಂ ಪುಡಿ. ಸೊ ಇದನ್ನ ನಾವು ಮಣ್ಣಿಗೆ ಸೇರಿಸುವುದರಿಂದ ನಾವು ಸರಿಸುಮಾರು 2 ಫೆಬ್ರವರಿ 2 ಮಾರ್ಚ್ ತಿಂಗಳಲ್ಲಿ ಒಂದು ಸಲ ನಾವು ಮಣ್ಣಿಗೆ ಹಾಕಬೇಕು, ನಂತರ 2 ಜುಲೈ ತಿಂಗಳಲ್ಲಿ ಮಣ್ಣಿಗೆ ಹಾಕಬೇಕು. ಅದು ಪ್ರಮಾಣ ಎಷ್ಟು ಅಂತಂದ್ರೆ ಕೇಳಿದ್ರೆ ನಾವು 5-8 kg ಮೆಟರೈಜಿಯಂ ಪುಡಿಯನ್ನ ನಾವು 500 kg ಕಳಿತ ಗೊಬ್ಬರ ಅಂತಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಕರಿಬಹುದು, ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಖಂಡಿತವಾಗಿ ನಾವು ಗೊನ್ನೆ ಹುಳುವನ್ನ ಸಾವಯವ ರೀತಿಯಲ್ಲಿ ಹತೋಟಿಗಳನ್ನ ತೆಗೆದುಕೊಂಡು ಬರಬಹುದು ಸರ್. ಇನ್ನು ಈ ಜೀವಾಮೃತ ಅಂತ ನೀವು ಮಾತಾಡುವಾಗ ಹೇಳಿದ್ರೆ ನೋಡಿ, ಜೀವಾಮೃತ ಈ ಮಣ್ಣಿನಲ್ಲಿ ಹೇಗೆ ಅದು ಕೆಲಸ ಮಾಡ್ತದೆ? ಜೀವಾಮೃತ ಇದೆಯಲ್ಲ, ಜೀವಾಮೃತ ಇದು ಮಣ್ಣಿನಲ್ಲಿ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿ. ಖಂಡಿತ ಸರ್, ಈಗ ಸಾವಯವ ರೀತಿಯಲ್ಲಿ ನಾವು ನಮ್ಮ ಕಬ್ಬಿನಲ್ಲಿ ಸಾವಯವ ರೀತಿಯಲ್ಲಿ ಅಂತಂದ್ರೆ ನಾವು ಜೀವಾಮೃತ ಅಂತ ಮೊದಲನೇ ಸ್ಥಾನವನ್ನ ಕೊಡ್ಬೋದು ಸರ್. ಈಗಾಗಲೇ ನಮ್ಮ ಮುಧೋಳ ತಾಲೂಕಿನ ರೈತರು ಸಾವಯವ ರೀತಿಯಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ ಸರ್. ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೀವಾಮೃತವನ್ನು ಕೂಡ ಅವರು ತೆಗೆದುಕೊಳ್ಳುತ್ತಾ ಇದ್ದಾರೆ, ಜೀವಾಮೃತವನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಜೀವಾಮೃತ ಅನ್ನುವುದೇನು ಅಂತಂದ್ರೆ ನಾವು ಇದನ್ನ ಇದು ದ್ರವ ಬಂಗಾರ ಅಂತಾನೂ ಕರಿಬಹುದು ಸರ್. ಯಾಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಮುಖ್ಯ ಪೋಷಕಾಂಶಗಳನ್ನು ಕಾಣಬಹುದು, ಲಘು ಪೋಷಕಾಂಶಗಳನ್ನು ಕಾಣಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಜೀವಾಣುಗಳನ್ನು ನಾವು ಈ ಜೀವಾಮೃತದಲ್ಲಿ ಕಾಣಬಹುದು ಸರ್. ಇದನ್ನ ನಾವು ಯಾವ ರೀತಿ ನಾವು ಇದನ್ನ ಜೀವಾಮೃತವನ್ನು ಪ್ರಿಪೇರ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಇದನ್ನ ಜೀವಾಮೃತ ತಯಾರಿಸಬೇಕು ಅಂತ ಸ್ವಲ್ಪ ಪ್ರಮಾಣದಲ್ಲಿ ನಾವು ರೈತರಿಗೆ ಸಲಹೆ ನೀಡಬೇಕಂತ ಬಯಸ್ತಾ ಇದ್ದೀನಿ ಸರ್. ಈಗ ಮೊದಲನೇದಾಗಿ ನಾವು ಜೀವಾಮೃತವನ್ನು ಯಾವ ತರ ತಯಾರಿಸಬೇಕು, ನಮ್ಮ ರೈತರು ಜೀವಾಮೃತ ತಯಾರಿಸಬೇಕಂತಂದ್ರೆ ಏನೇನು ಸಾಮಗ್ರಿಗಳು ಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಸರ್. ಈಗ 200 ಲೀಟರ್ ಬ್ಯಾರಲ್ ಅನ್ನು ನಾವು ತೆಗೆದುಕೊಂಡಿರ್ತೇವೆ ಸರ್. ಅದರಲ್ಲಿ 10 ಲೀಟರ್ ಆಕಳ ಗೋಮೂತ್ರ, ದೇಸಿ ಆಕಳ ಗೋಮೂತ್ರ 10 ಲೀಟರ್ 10 ಲೀಟರ್, 5 ಕೆಜಿ ದೇಸಿ ಆಕಳ ಸಗಣಿ, 5 ಕೆಜಿ ದೇಸಿ ಆಕಳ ಸಗಣಿ, 2 ಕೆಜಿ ಬೆಲ್ಲ, ನಂತರ 1 ಕೆಜಿ ನಾವು ದ್ವಿದಳ ಧಾನ್ಯದ ಹಿಟ್ಟು ಅಂತ ಕರಿಬಹುದು, ಕಡಲೆ ಹಿಟ್ಟು ಅಂತ ಕರಿಬಹುದು, ಇಲ್ಲಾಂತಂದ್ರೆ ಉದ್ದಿನ ಹಿಟ್ಟಾದ್ರೂ ಅದಕ್ಕೆ ಸೂಕ್ತ ಅಂತ ಹೇಳ್ಬಹುದು. ನಂತರ ಒಡ್ಡಿನ ಮಣ್ಣು ಅಂತಂದ್ರೆ ಕಪ್ಪು ಮಣ್ಣು ಅಥವಾ ಒಡ್ಡಿನ ಮಣ್ಣು, ಅಲ್ಲಿ ರಾಸಾಯನಿಕ ಕ್ರಿಯೆ ಏನು ಆಗಿರಬಾರ್ದು, ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ ನಾವು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿರಬಾರ್ದು. ಅಂತ ಮಣ್ಣನ್ನು ನಾವು ತೆಗೆದುಕೊಂಡು 200 ಲೀಟರ್ ಬ್ಯಾರಲ್ ಅಲ್ಲಿ ಮಿಶ್ರಣ ಮಾಡಿ ಆ ನೀರನ್ನು ತುಂಬಿ 200 ಲೀಟರ್ ಬ್ಯಾರಲ್ ಪೂರ್ತಿ ಸಮವಾಗಿ ನೀರನ್ನು ತುಂಬಿ ದಿನಂಪ್ರತಿ 3 ಟೈಮ್ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಬಾರಿ ನಾವು ಎಡದಿಂದ ಬಲಕ್ಕೆ ತಿರುಗಿಸಬೇಕು ಸರ್. ಮಿಶ್ರಣ ಮಾಡಬೇಕು ಎಡದಿಂದ ಬಲಕ್ಕೆ ಅದಕ್ಕೆ ಮಿಶ್ರಣ ಮಾಡಬೇಕು, ಅದಕ್ಕೂ ಒಂದು ವೈಜ್ಞಾನಿಕ ರೀತಿ ಇದೆ ಸರ್. ಎಡದಿಂದ ಬಲಕ್ಕೆ ಯಾಕೆ ಮಾಡಬೇಕು ಅಂತ, ಯಾಕಂತಂದ್ರೆ ನಮ್ಮ ಭೂಮಿಯ ಗುರುತ್ವಾಕರ್ಷಣೆ ಬಲ ಎಡದಿಂದ ಬಲಕ್ಕೆ ಮಾಡಿದರೆ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಅದು ಯಾವ ತರ ಗುರುತ್ವಾಕರ್ಷಣೆ ಬಲ ಜಾಸ್ತಿ ಆಗುತ್ತೆ, ಅದೇ ತರನಾಗಿ ಜೀವಾಣುಗಳ ಸಂಖ್ಯೆ ಕೂಡ ಈ ಜೀವಾಮೃತದಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಎಡದಿಂದ ಬಲಕ್ಕೆ ತಿರುಗಿಸಬೇಕು, ವಿರೋಧ ದಿಕ್ಕಿನಲ್ಲಿ ತಿರುಗಿಸಬಾರ್ದು, ಎಡದಿಂದ ಬಲಕ್ಕೆ ಮಾತ್ರ ತಿರುಗಿಸಬೇಕು 3 ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಈ ತರ ನಾವು ತಿರುಗಿಸಿ 7 ದಿನದವರೆಗೂ ನಾವು ಜೀವಾಮೃತವನ್ನ ತಯಾರಾಗುತ್ತೆ. ನಾವು 4ನೇ ದಿನದಿಂದ ನಾವೇನ್ ಜೀವಾಮೃತ ತಯಾರು ಮಾಡಿರ್ತೀವಿ, 4ನೇ ದಿನದಿಂದ ನಮ್ಮ ಕಬ್ಬಿನ ಹೊಲಕ್ಕೆ ನಾವು ಹಾಯಿಸಬೇಕು. ಹಾಸುದ್ರಿಂದ ನಮ್ಮ ಜೀವಾಣುಗಳ ಸಂಖ್ಯೆ, ನಮ್ಮ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಲಘು ಪೋಷಕಾಂಶಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಸಹಿತ ನಾವು ಕಬ್ಬಿನಲ್ಲಿ ಕಾಣಬಹುದು. ನೀವು ಜೀವಾಮೃತ ನಮ್ಮ ರೈತರು ಈಗಾಗಲೇ ಸಾಕಷ್ಟು ರೈತರು ಇಲ್ಲಿ ಜೀವಾಮೃತವನ್ನು ಉಪಯೋಗ ಮಾಡಿದ್ದಾರೆ, ಅದು ಕೂಡ ಅವರು ಸಾಕಷ್ಟು ರೀತಿಯಲ್ಲಿ ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ, ಸಾಕಷ್ಟು ಲಾಭವನ್ನು ಕಂಡಿದ್ದಾರೆ ಅದರಲ್ಲಿ. ಜೀವಾಮೃತ ಬಳಕೆ ಮಾಡಿರುವಂತಹ ರೈತರು, ಜೀವಾಮೃತ ಬಳಕೆ ಮಾಡಲಾರದಂತ ರೈತರು ಸಾಕಷ್ಟು ವ್ಯತ್ಯಾಸವನ್ನು ನಾವು ಕಂಡಿದ್ದೇವೆ ಸರ್ ಇದರಲ್ಲಿ. ಅಂದ್ರೆ ಜೀವಾಮೃತ ಬಳಕೆಯಿಂದ ಬಹಳಷ್ಟು ಉಪಯೋಗ ಆಗಿದೆ ರೈತರಿಗೆ. ಖಂಡಿತ ಸರ್, ಖಂಡಿತ. ಇನ್ನು ಈ ರೈತರು ಈ ರಾಸಾಯನಿಕ ಕೀಟನಾಶಕಗಳನ್ನು ಹೆಚ್ಚು ಬಳಸ್ತಿದ್ದಾರಲ್ಲ, ಆದ್ರಿಂದ ಸಸ್ಯಜನ್ಯ ಕೀಟನಾಶಕಗಳು ಇವೆಯಾ ಮಣ್ಣಿನಲ್ಲಿ ಇವೆಯಾ ತಿಳಿಸಿ. ಖಂಡಿತ ಸರ್, ಈಗ ರೈತರಿಗೆ ಈಗ ಕೀಟಗಳ ಹತೋಟಿ ಅಂದ ತಕ್ಷಣ ರೈತರ ತಲೆಯಲ್ಲಿ ಬರುವುದು ರಾಸಾಯನಿಕ ಕೀಟಗಳು ಮಾತ್ರ. ರೈತರು ಯಾವತ್ತೂ ಸಸ್ಯಜನ್ಯ ಕೀಟನ ಮೊದಲೆಲ್ಲ ಹಿಂದಿನ ಇದರಲ್ಲಿ ಸರ್, ಮೊದಲೆಲ್ಲ ಒಂದು 10-20 ವರ್ಷ ಹಿಂದ್ಗಡೆ ಹೋದ ನಂತರ ನಾವೆಲ್ಲ ಸಾಕಷ್ಟು ರೀತಿಯಲ್ಲಿ ಈಗ ಸಾವಯವ ರೀತಿಯಲ್ಲಿ ನಾವು ಕೀಟಗಳನ್ನ ನಾವು ನಿರ್ವಹಣೆ ಮಾಡ್ತಿದ್ದೇವೆ, ನಮ್ಮ ಮುತ್ತಜ್ಜ ಎಲ್ಲರು ನಿರ್ವಹಣೆ ಮಾಡ್ತಿದ್ರು. ಸೊ ಈಗಿನ ಇದರಲ್ಲಿ ರಾಸಾಯನಿಕ ಕೀಟನಾಶಕಗಳು ಅತಿಯಾಗಿ ಬಳಸುವುದರಿಂದ ನಾವು ಸಾಕಷ್ಟು ನಿರೋಧಕ ಶಕ್ತಿಯನ್ನು ನಾವು ಕೀಟಗಳಲ್ಲಿ ಕಾಣ್ತಾ ಇದ್ದೇವೆ ಸರ್. ಈಗ ಹೆಚ್ಚನೆಚ್ಚು ನಾವು ರಾಸಾಯನಿಕ ಕೀಟನಾಶಕಗಳು ಬಳಕೆ ಮಾಡುವುದರಿಂದ ಕೀಟಗಳು ಸಹಿತ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡ್ಬಿಟ್ಟಿದ್ದವು ಸರ್ ಆಲ್ರೆಡಿ. ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕಂತಂದ್ರೆ ಸರ್, ಈಗ 5 ml/L ಸಾಮಾನ್ಯವಾಗಿ 5 ml/L ಬಳಸಿ ರಾಸಾಯನಿಕ ಕೀಟನಾಶಕ ಅಂತಂದ್ರೆ ನಮ್ಮ ರೈತರು ಸಾಮಾನ್ಯವಾಗಿ ಒಂದು ಜಾಸ್ತಿ ಕಡಿಮೆ ಬಳಸ್ತಾರೆ ಸರ್. ಅದಕ್ಕಾಗಿ ಒಂದು 7-8 ml ಏನಾದರೂ ಬಳಸುವುದರಿಂದ ಸಾಮಾನ್ಯವಾಗಿ ರಾಸಾಯನಿಕ ಕೀಟನಾಶಕಗಳು ನಮ್ಮ ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಕೊಡ್ತಾವೆ ಸರ್. ಅದಕ್ಕಾಗಿ ನಾವು ಪರ್ಯಾಯ ಅಂತ ಹೇಳ್ಬೋದು, ರಾಸಾಯನಿಕ ಕೀಟನಾಶಕಗಳಿಗೆ ಪರ್ಯಾಯ ಅಂತಂದ್ರೆ ನಾವು ಸಸ್ಯಜನ್ಯ ಕೀಟನಾಶಕಗಳು ಸಹಿತ ನಾವು ಸಾಕಷ್ಟು ನಮ್ಮ ಇದರಲ್ಲಿ ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ ಸಸ್ಯಜನ್ಯ ಕೀಟನಾಶಕ ಯಾವುದು ಅಂತಂದ್ರೆ ನಾವು ಅಗ್ನಿಹಸ್ತ್ರ ಅಂತ ಹೇಳ್ಬೋದು. ಅಗ್ನಿಹಸ್ತ್ರ ಒಂದು, ಬ್ರಹ್ಮಾಸ್ತ್ರ ಅಂತ ಇನ್ನೊಂದು ಬರುತ್ತೆ ಅದೊಂದು. ನಂತರ ನಾವು ಸಾಮಾನ್ಯವಾಗಿ ಬೇವಿನ ಎಲೆ ಕಷಾಯ ಕೂಡ ಮಾಡಬಹುದು ಮತ್ತು ತಂಬಾಕಿನ ಎಲೆ ಕಷಾಯ ಕೂಡ ಮಾಡಬಹುದು. ನಂತರ ನೀವು ಇವೆಲ್ಲ ಈ ನಾವು ಏನಂತಂದ್ರೆ ಸಸ್ಯಜನ್ಯ ಕೀಟನಾಶಕಗಳು ಯಾವ ಯಾವ ಅಂತಂದ್ರೆ ಇವೆಲ್ಲ ಬೇವಿನ ಬೀಜದ ಕಷಾಯ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಷಾಯ ಕೂಡ ತಯಾರಿಸಿದ್ರಿಂದ ನಾವು ಎಲೆ ತಿನ್ನುವ ಕೀಟ ಮತ್ತು ರಸ ಹೀರುವ ಕೀಟ ಯಾವ್ಯಾವ ಏನೇನು ಬರ್ತಾವಲ್ಲ ಸಂಪೂರ್ಣವಾಗಿ ನಾವು ಈ ಸಸ್ಯಜನ್ಯ ಕೀಟನಾಶಕಗಳ ಮುಖಾಂತರ ನಾವು ಹತೋಟಿಯನ್ನ ತೆಗೆದುಕೊಳ್ಳಬಹುದು ಸರ್. ಅಂದ್ರೆ ರೈತರು ಹೆಚ್ಚು ಹೆಚ್ಚಾಗಿ ಸಸ್ಯಜನ್ಯ ಕೀಟನಾಶಕಗಳ ಇದರ ಬಗ್ಗೆ ಒಲವು ತೋರಿಸಬೇಕಾಗತ್ತೆ. ಇದರಿಂದ ಖಂಡಿತ ಅವರಿಗೆ ಲಾಭ ಇದೆ. ಮತ್ತೆ ಇನ್ನೊಂದು ಈ ಕಬ್ಬಿನಲ್ಲಿ ರವದಿ ನಿರ್ವಹಣೆಯ ಬಗ್ಗೆ ಒಂದು ರೈತರಿಗೆ ಮಾಹಿತಿ ಬೇಕಾಗ್ತದೆ, ಅದ್ರ ಬಗ್ಗೆ ಸ್ವಲ್ಪ ಸಲಹೆ ಸೂಚನೆ ಕೊಡಿ. ಖಂಡಿತ ಸರ್. ಈಗ ಕಬ್ಬು ಕಟಾವಿನ ನಂತರ ರೈತರಿಗೆ ಬರುವಂತ ಸಮಸ್ಯೆ ಅಂತಂದ್ರೆ ರವದಿಯ ನಿರ್ವಹಣೆ ಒಂದು ದೊಡ್ಡ ಸಮಸ್ಯೆ ಸರ್ ನಮ್ಮ ರೈತರಿಗೆ. ಸೊ ಇದಕ್ಕಾಗಿ ನಾವು ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವತಿಯಿಂದ ಅದು ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ರವದಿ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ತರಬೇತಿ ಕೂಡ ಕೊಡ್ತಾ ಇದ್ದೇವೆ. ಅವರ ಕ್ಷೇತ್ರ ಭೇಟಿಗೂ ಕೂಡ ನಾವು ಹೋಗಿ ಅವರಿಗೆ ಅಲ್ಲೇ ಸಲಹೆ ಸೂಚನೆಗಳನ್ನು ನಾವು ನೀಡ್ತಾ ಇದ್ದೇವೆ ಸರ್. ರವದಿ ನಿರ್ವಹಣೆ ಅಂತಂದ್ರೆ ಇದೊಂದು ದೊಡ್ಡ ಸಮಸ್ಯೆ. ಈಗಾಗಲೇ ನಾವು ಕಾಣಬಹುದು ಸರ್ ಇಲ್ಲಿ ರವದಿ ಯಾವ ತರ ಸುಡ್ತಾ ಇದ್ದಾರೆ ಅಂತ. ರವದಿ ಸುಡುವುದು ಮುಖಾಂತರ ನಾವು ಮಣ್ಣಿನ ಫಲವತ್ತತೆ ಕೂಡ ಕಳೆದುಕೊಳ್ಳುತ್ತಾ ಇದ್ದೇವೆ. ಮಣ್ಣಿನಲ್ಲಿ ಇರುವಂತ ಸೂಕ್ಷ್ಮಾಣುಜೀವಿಗಳನ್ನು ನಾವು ಸಾಯಿಸ್ತಾ ಇದ್ದೇವೆ. ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರೈತರು ಕಬ್ಬಿನ ನಿರ್ವಹಣೆ ತಿಳುವಳಿಕೆ ಇರ್ಲಾರ್ದಕ್ಕೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರವದಿಯನ್ನ ಸುಡ್ತಾ ಇದ್ದಾರೆ ಸರ್. ಸುಡದೆ ಸುಲಭ ಕಾಣ್ತದೆ ಅಲ್ಲ, ನಾವು ಬಹಳಷ್ಟು ಕಡೆ ನೋಡ್ತಾ ಇರ್ತೇವೆ, ಹೊಗೆ ಆಕಾಶದ ಎತ್ತರಕ್ಕೆ ಹೋಗ್ತಾ ಇರ್ತದೆ ರವದಿ ಸುಡುದು. ಇದು ಸರಿಯಲ್ಲ ನೀವು ಹೇಳೋದು. ಖಂಡಿತ ಸರ್, ಇದು ಸರಿಯಲ್ಲ ಸರ್. ರೈತರು ರವದಿ ಸುಡುವುದರಿಂದ ಏನ ಸರಿ ಸುಮಾರು 1 ಹೆಕ್ಟರ್ ರವದಿಗೆ ನಾವು 15 ಟನ್ ಸಾರಜನಕ ರಂಜಕ ಪೊಟ 15 ಟನ್ ವಷ್ಟು ನಾವು ಗೊಬ್ಬರವನ್ನ ಪಡೆದುಕೊಳ್ಳಬಹುದು ಸರ್. 1 ಹೆಕ್ಟರ್ ಪ್ರದೇಶದಲ್ಲಿ ನಾವು ಏನಾದರೂ ರವದಿ ಸುಡಲಿಲ್ಲ ಅಂತಂದ್ರೆ 15 ಟನ್ ನಾವು ಗೊಬ್ಬರವನ್ನ ಅದರಲ್ಲಿ ಪಡೆದುಕೊಳ್ಳಬಹುದು. ಸೊ ಸರಿ ಸುಮಾರು ನೀವು 1 ಹೆಕ್ಟರ್ ಪ್ರದೇಶದಲ್ಲಿ ರವದಿ ಸುಟ್ರೆ ಸರಿ ಸುಮಾರು 15,000 ರೂಪಾಯಿಗಳ ನಷ್ಟವನ್ನು ನಾವು ಅನುಭವಿಸಬಹುದು. ಈಗ ರವದಿ ಸುಡುವುದರಿಂದ ಸರ್ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್, ಲಘು ಪೋಷಕಾಂಶಗಳು, ಸೂಕ್ಷ್ಮಾಣುಜೀವಿಗಳು ಸಂಖ್ಯೆ ಕಡಿಮೆ ಮಾಡ್ತದೆ. ಅದಕ್ಕಾಗಿ ಅದನ್ನು ನಾವು ನೀಗಿಸುವುದಕ್ಕಾಗಿ ನಾವು ಸಾಕಷ್ಟು ರಾಸಾಯನಿಕ ಗೊಬ್ಬರದತ್ತ ಹೋಗ್ತಾ ಇದ್ದೇವೆ, ಸಾಕಷ್ಟು ನಾವು ರಾಸಾಯನಿಕ ಬಳಕೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸರಿ ಸುಮಾರು ಒಂದು ಅಂದಾಜು ಹೇಳ್ಬೇಕಂತಂದ್ರೆ 30,000 ವರೆಗೂ ನಾವು ಅದಕ್ಕೆ ರಾಸಾಯನಿಕ ಗೊಬ್ಬರಕ್ಕೆ ಖರ್ಚು ಮಾಡಬಹುದು ಸರ್ ಅದರಲ್ಲಿ. ಸೊ ಅದಕ್ಕಾಗಿ ರವದಿ ನಿರ್ವಹಣೆಗೆ ನಾವು ರವದಿ ಸುಡುವುದು ಪರ್ಯಾಯ ಸೂಕ್ತವಲ್ಲ ಅಂತ ನಾವು ಇಲ್ಲಿ ಅಂದ್ರೆ ರೈತರು ರವದಿ ಸುಡುವುದನ್ನೇ ನಿಲ್ಲಿಸಬೇಕಾಗತ್ತೆ ಅಲ್ಲ, ನಿಲ್ಲಿಸಿದ್ರೆ ಅವರಿಗೆ ಉಪಯೋಗ ಇದೆ. ಇದ್ರ ಬಗ್ಗೆ ಮಾಹಿತಿ ಏನಾದ್ರು ಬೇಕಿದ್ರೆ ನಿಮ್ಮ ಇಲಾಖೆಗೆ ಬರಬಹುದು. ಹೌದು ಸರ್, ಖಂಡಿತ ಸರ್, ಖಂಡಿತ. ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಅವರಿಗೆ ಸೂಕ್ತವಾದ ನಾವು ರವದಿ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡ್ತೇವೆ ಸರ್. ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಮುಧೋಳಲ್ಲಿ ಅವರು ರೈತರು ಭೇಟಿ ನೀಡಿದರೆ ಅಥವಾ ದೂರವಾಣಿ ಮುಖಾಂತರ ನಮ್ಮ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದರೆ ಅವರಿಗೆ ಸೂಕ್ತವಾದ ಮಾಹಿತಿಯನ್ನು ನಾವು ಅವರಿಗೆ ಒದಗಿಸ್ತೇವೆ ಅಂತ ನಾವು ಇಲ್ಲಿ ಹೇಳಲು ಬಯಸ್ತೇವೆ ಸರ್. ಇನ್ನು ಇಷ್ಟೆಲ್ಲ ನಾವು ಕೀಟ ಬಾಧೆ ಬಗ್ಗೆ ಅಂದ್ರೆ ಕಬ್ಬಿಗೆ ಬರುವಂತ ಕೀಟ ಬಾಧೆ ಬಗ್ಗೆ, ಅದರ ನಿಯಂತ್ರಣ ಬಗ್ಗೆ ಮಾತಾಡಿದೇವಲ್ಲ, ಈಗ ಸಂಕ್ಷಿಪ್ತವಾಗಿ ನೀವು ಸಲಹೆ ಸೂಚನೆ ಕೊಡಿ ರೈತರಿಗೆ, ಹೇಗಿದರ ನಿರ್ವಹಣೆ ಮತ್ತೆ ಹೇಗೆ ಅದನ್ನು ತಡೆಗಟ್ಟುದು, ಇದರ ಬಗ್ಗೆ ಎಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಕೊನೆಯದಾಗಿ ಒಂದು 2 ಕಿವಿ ಮಾತು ಹೇಳಿ ರೈತರಿಗೆ. ಖಂಡಿತ ಸರ್. ಈಗ ನಾವು ರೈತರಿಗೆ ಒಂದು ಕಿವಿ ಮಾತು ಅಂತಂದ್ರೆ ಸಂಕ್ಷಿಪ್ತವಾಗಿ ಈಗ ಕಬ್ಬಿನ ಬೆಳೆಗಾರರೇ ನಾವು ಜಾಸ್ತಿ ನಮ್ಮ ಮುಧೋಳ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ ಸರ್. ಸೊ ಅದಕ್ಕಾಗಿ ಅವರಿಗೆ ಒಂದು ಕಿವಿ ಮಾತು ಅಂತಂದ್ರೆ ರಾಸಾಯನಿಕದತ್ತ ಸಾಕಷ್ಟು ಪ್ರಮಾಣದಲ್ಲಿ ನಾವು ರಾಸಾಯನಿಕ ಕೀಟನಾಶಕಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ನಾವು ರೈತರು ಆ ಮಣ್ಣಿನ ಪರೀಕ್ಷೆ ಇಲ್ಲದೇನೆ ಮಣ್ಣು ಏನು ಬಿಡುತ್ತೆ ಅಂತ ನಾವು ಅರಿಯದೇನೆ ಏನ್ ಮಾಡ್ತಾ ಇದ್ದಾರೆ ರೈತರು ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸ್ತಾ ಇದ್ದೇವೆ. ಅದಕ್ಕಾಗಿ ರೈತರಿಗೆ ಒಂದು ಕಿವಿ ಮಾತು ಅಂತಂದ್ರೆ ಮಣ್ಣು ಪರೀಕ್ಷೆಯ ಮಹತ್ವ ತಿಳಿದುಕೊಳ್ಬೇಕು ಅಂತ ಒಂದು ಕಿವಿ ಮಾತು ಸರ್. ಮಣ್ಣನ್ನ ದಯವಿಟ್ಟು ನಮ್ಮ ರೈತ ಬಾಂಧವರು ಮಣ್ಣನ್ನ ಪರೀಕ್ಷೆ ಮಾಡಿಸಿರಿ. ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸಿದ ನಂತರನೇ ಮಣ್ಣು ಪರೀಕ್ಷೆ ಚೀಟಿ ಮುಖಾಂತರ ಯಾವ್ಯಾವ ಗೊಬ್ಬರವನ್ನು ನಾವು ನಮ್ಮ ಮಣ್ಣಿಗೆ ಸೇರಿಸಬೇಕು, ಅದರಲ್ಲಿ ಸಾರಜನಕ ಕಡಿಮೆ ಇದೆನಾ, ರಂಜಕ ಕಡಿಮೆ ಇದೆನಾ, ಪೊಟ್ಯಾಶ್ ಕಡಿಮೆ ಇದೆನಾ, ಇಲ್ಲ ಅಂತಂದ್ರೆ ಲಘು ಪೋಷಕಾಂಶಗಳು ಯಾವ್ದಾದ್ರು ಕಡಿಮೆ ಇದೆನಾ, ಆ ಮಣ್ಣು ಆರೋಗ್ಯ ಚೀಟಿ ಮುಖಾಂತರ ನಾವು ಮಣ್ಣಿಗೆ ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸಬೇಕು ಅಂತ ನಾವು ಇಲ್ಲಿ ಹೇಳಲು ರೈತರಿಗೆ ಒಂದು ಕಿವಿ ಮಾತನ್ನ ಹೇಳಲು ಬಯಸ್ತಾ ಇದ್ದೇನೆ. ಅಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕು, ಮಣ್ಣುದ ಆರೋಗ್ಯ ತಿಳ್ಕೋಬೇಕು, ಇದರಿಂದ ಕಬ್ಬು ಬೆಳೆಯಲು ಹೆಚ್ಚು ಉಪಯೋಗ ಆಗುತ್ತೆ ರೈತರಿಗೆ ಅಲ್ವಾ? ಈ ಮಣ್ಣು ಪರೀಕ್ಷೆ ಇದೆಯಲ್ಲ, ಅದು ಮಾಡ್ತಾನೆ ಇರಬೇಕು. ಮಾಡ್ತಾ ಇರಬೇಕಂದ್ರೆ ಪ್ರತಿ ವರ್ಷನೂ ಮಾಡಬೇಕಾ? ಕಬ್ಬು ಬೆಳೆಸುವ ಮುಂಚೆನೆ ಅವರು ಮಣ್ಣು ಪರೀಕ್ಷೆ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ವರ್ಷ ಮಾಡ್ತಾ ಇರಬೇಕಾ ಅಥವಾ ಒಂದು 5 ವರ್ಷಕ್ಕೊಂದ್ಸಲ ಮಾಡಿದ್ರೆ ಸಾಕ? ಈಗ ಹೇಳ್ಬೇಕಂತಂದ್ರೆ ಸರಿ ಸುಮಾರು ನಾವು ನೀರಾವರಿ ಕ್ಷೇತ್ರದವರು ಸರ್, ನೀರಾವರಿ ಕ್ಷೇತ್ರಕ್ಕೆ ನಾವು ಮಣ್ಣು ಪರೀಕ್ಷೆ ಪ್ರತಿ ವರ್ಷನೂ ಮಾಡಬೇಕಂತ ಹೇಳ್ತೇವೆ ಸರ್. ಅದಕ್ಕಾಗಿ ಈಗ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಒಣ ಬೇಸಾಯದವರು 3 ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು ಸರ್. ಇಲ್ಲಿ ಒಂದು ವ್ಯತ್ಯಾಸ ಇದೆ, ನೀರಾವರಿ ಪ್ರದೇಶದಲ್ಲಿ ಇರುವ ರೈತರಿಗೆ ಕಬ್ಬು ಬೆಳೆಸುವವರಿಗೆ ಪ್ರತಿ ವರ್ಷ ಮಾಡಬೇಕಾಗದ ಅನಿವಾರ್ಯ, ಮತ್ತೆ ಡ್ರೈಲ್ಯಾಂಡ್ ಅಂದ್ರೆ ಒಣ ಬೇಸಾಯ ಈ ಕಡೆ ಎಲ್ಲ 3 ವರ್ಷಕ್ಕೊಂದ್ಸಲ ಸಾಕು. ಇದು ಯಾಕೆ ವ್ಯತ್ಯಾಸ? ಖಂಡಿತ ಸರ್, ಈಗ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಸರ್, ನೀರಾವರಿ ಪ್ರದೇಶದವರು ಹೆಚ್ಚೆಚ್ಚು ನೀರನ್ನ ಬಳಸ್ತಾ ಇದ್ದೇವೆ ಸರ್. ನಾವು ಹೆಚ್ಚೆಚ್ಚು ನೀರು ಅಂತಂದ್ರೆ ಕೆಲವೊಂದು ಟೈಮಲ್ಲಿ ನಾವು ಕೆನಲ್ ನೀರಿನ ಮುಖಾಂತರ ನಾವು ನೀರು ಹಾಸ್ತಾ ಇದ್ದೇವೆ ಸರ್. ಕೆಲವೊಂದು ಟೈಮ್ ನೀರು ಕೆನಲ್ ನೀರು ನಿಂತ ನಂತರ ಬೋರ್ ನೀರನ್ನು ಕೂಡ ಹಾಸ್ತಾ ಇದ್ದೇವೆ ಸರ್ ನಮ್ಮ ಕಬ್ಬಿನಲ್ಲಿ. ಸೊ ಆ ಕಾರಣಕ್ಕಾಗಿ ಈಗ ನೀರನ್ನು ನಾವು ವ್ಯತ್ಯಾಸ ಮಾಡ್ತಾ ಇದ್ದೇವೆ. ನೀರು ಒಂದು ಟೈಮ್ ಕೆನಲ್ ನೀರು, ಒಂದು ಟೈಮ್ ಬೋರ್ ನೀರು, ಕೆಲವೊಂದು ಟೈಮ್ ಮಳೆ ನೀರಿನ ಮುಖಾಂತರ ನಾವು ನಮ್ಮ ಕಬ್ಬನ್ನು ಬೆಳೆಸ್ತಾ ಇದ್ದೇವೆ. ಸೊ ಇದಕ್ಕಾಗಿ ಮಣ್ಣಿನ ವ್ಯತ್ಯಾಸ ಕೂಡ ನೀರಿನ ಮುಖಾಂತರ ಮಣ್ಣಿನ ವ್ಯತ್ಯಾಸ ಕೂಡ ಆಗುತ್ತೆ ಸರ್. ಅದೇ ಕಾರಣಕ್ಕಾಗಿ ನೀರಾವರಿ ಪ್ರದೇಶದವರು ದಯವಿಟ್ಟು ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆಯನ್ನು ತಿಳಿದುಕೊಳ್ಬೇಕಂತ ನಾವು ಇಲ್ಲಿ ಹೇಳಬಹುದು ಸರ್. ಸರಿ, ಡಾಕ್ಟರ್ ಎಚ್ ಬಿರಾದರ್ ಅವರೇ, ಕಬ್ಬಿನಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಅದರ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದಿರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ಮುಧೋಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಯಾದ ಡಾಕ್ಟರ್ ಎಎಚ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮುಮ್ಮಟ ಗುಡ್ಡ ಶ್ರೀ ಅಮೋಘ ಸಿದ್ದೇಶ್ವರ ಯುವಕ ಕಲಾಜಾಥಾ ಸಂಘದ ನಿಂಗಪ್ಪ ರಾಮಪ್ಪ ಬೀಳಗಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. ಮುಖವ ತೋರಣ್ಣ ತಾಯಿ ಕಣವೈ ದುಃಖಗಳ ಮಾಡಿ ಆಗಳ ಹೈರಾಣ ಬಾರೋ ಬಾರೋ ಮಾದಣ್ಣ ನಿನ್ನ ಮುಖವ ತೋರಣ್ಣ ತಾಯಿ ಕಣವೈ ದುಃಖ ಮಾಡಿ ಆಗಳ ಹೈರಾಣ ವರ್ಷಿಗೆ ಬರುವುದು ಕಾರುಣ್ಯವಪ್ಪ ಹೊಣ್ಣೋಗಿ ದಿನ ಅಮ್ಮಾಯಾಗಿ ಹಾದು ಮಾದಣ್ಣ ತಾಯಿ ಕನಸಿನೊಳಗ ಮಾದ ಲಿಂಗ ಹೇಳನ ಸೂಚನ ತಾಯಿ ಕನಸಿನಾಗ ಮಾದು ಲಿಂಗ ಹೇಳನ ಸೂಚನ ಬಂದಿದ ಮಾದಣ್ಣ ಕನಸಿನಾಗ ಬಂದಿದ ಮಾದಣ್ಣ ಗಂಗಿದಡಿ ಮೇಲ 700 ವಾಲಗ ಮಾಡಂದ ಗರ್ಜನ ಬಾರೋ ಬಾರೋ ಮಾದಣ್ಣ ನಿನ್ನ ಮುಖವ ತೋರಣ್ಣ ತಾಯಿ ಕಣ್ಣವ ದುಃಖ ಮಾಡಿ ಆಗಳ ಹೈರಾಣ ತಾಯಿ ಕಣ್ಣವ ದುಃಖ ಮಾಡಿ ಮಾಡಿ ಆಗಳ ಹೈರಾಣ ತವ ಕೇಳರಿ ಒಂದೇ ಸವಣ ನುನಿಯ ತವ ಕೇಳರಿ ಒಂದೇ ಸವಣ ಏ ಜಬುಗೊಂಡ ಕಣ್ಣವ ಮಾದು ಲಿಂಗನ ಮಾಡ್ಯಾರ ಧ್ಯಾನ ಬಾರೋ ಬಾರೋ ಮಾದಣ್ಣ ನಿನ್ನ ಮುಖವ ತೋರಣ್ಣ ತಾಯಿ ಕಣ್ಣವ ದುಃಖ ಮಾಡಿ ಮಾಡಿ ಆಗಳ ಹೈರಾಣ ತಾಯಿ ಕಣ್ಣವ ದುಃಖ ಮಾಡಿ ಮಾಡಿ ಆಗಳ ಹೈರಾಣ ಜಬುಗೊಂಡ ಗೌಡನ ಕೇಳರಿ ಜಬುಗೊಂಡ ಗೌಡನ ಏ ಯೋಗಿ ಅಮಶಿದನ ಮಠ ಕವೈದು ಮುಖ್ಯಾರ ವಚನ ಬಾರೋ ಬಾರೋ ಮಾದಣ್ಣ ನಿನ್ನ ಮುಖವ ತೋರಣ್ಣ ಮಾಡಿ ಮಾಧುಲಿಂಗನ ಧ್ಯಾನ. ಏ ಗುರುವ ಮದಗೊಂಡನ ಕೈಯಾಗಾಯ್ತೋ ನಮ್ಮ ಶಿಕ್ಷಣ. ಮದಗೊಂಡನ ಧ್ಯಾನ ಗುರುವ ಮದಗೊಂಡನ ಕೈಯಾಗಾಯ್ತು.